ಮಾತಾಡಿ ಅಮ್ಮಾಡಿ ಒತ್ತಿಡಿ ಒತ್ತಿಡಿ ಗುಮ್ಮಾಡಿ ಡಿಯೋ ಡಿಯೋ ಡಿಯೋ ಡಿಯೋ ಪೈನ ಬಡಿ ಪೈಟ ಮುಡಿ ಬೇಸಿನಾದೇ ಪಾತ ಚಲಿ ಕೊತ್ತ ಚಲಿ ರೇಪಿನಾದೇ ಬೇಸಿನಾದೇ ಪಾತ ಚಲಿ ಕೊತ್ತ ಚಲಿ ರೇಪಿನಾದೇ